ನಮ್ಮದೇ ಚಿಂತೆ ತಕೆ ಸೇರಿ ಒಂದಾಗಿ ಹಾಡಿ ಹಾಯಾಗಿ ಇಂದು ಬಾಣಿ ನಾವಾಗಿ ಹಾರಾಡುವ ನಿನ್ನೆ ನಿನ್ನಗೆ ನಾಳೆ ನಾಳೆಗೆ ಇಂದು ನಮ್ಮದೇ ಚಿಂತೆ ಏತಕೆ ಲಾಲಾಲಾಲಾ ನಮ್ಮನ್ನು ಕಂಡು ಯಾರು ಏನು ಕೇಳೋ ಹಾಗಿಲ್ಲ ನಮ್ಮನ್ನು ಬಲ್ಲೋರು ಇಲ್ಲವೇ ಇಲ್ಲ ಇದೇನು ಆಟ ಬೇಡಿ ಎಂದು ಹೇಳೋರಾರಿಲ್ಲ ಹೀಗೇಕೆ ಎನ್ನೋರು ಕಾಣುವುದಿಲ್ಲ ಕಣ್ಣಲ್ಲಿ ಅಂದ ಹೀರುವ ಆಸೆ ಇಂದು ನಮ್ಮದೇ ಚಿಂತೆ ಏತಕೆ ಕಣ್ಣಲ್ಲಿ ನೀನು ಆಸೆಯನ್ನು ತಂದು ತುಂಬಲು ಮತ್ತೇರಿ ತೂರಾಡಿ ನೊಂದಿತು ಕೊಡಲು ಬೇಡದ ಮಾತು ಏತಕ್ಕೆ ಬೇಕು ಹಿತವನ್ನು ನೀಡೋ ಮೌನವೇ ಸಾಕು ಏನು ಸೊಗಸಾಗಿದೆ ನಿನ್ನೆ ನಿನ್ನೆಗೆ ನಾಳೆ ನಾಳೆಗೆ ಇಂದು ನಮ್ಮದೇ ಚಿಂತೆ ಏತಕೆ ನಿನ್ನೆ ನಿನ್ನೆಗೆ ನಾಳೆ ನಾಳೆಗೆ ಇಂದು ನಮ್ಮದೇ ಚಿಂತೆ ಏತಕೆ ಲಾಲಾಲಾಲಾ ಹೂವಲ್ಲಿ ಗಂಧ ಸೇರಿದಂತೆ ನಾವು ಸೇರುವ ಒಲವಿಂದ ಆನಂದ ಹೊಂದುತ್ತಲಿರುವ ಬಂಗಾಳಿಯಲ್ಲಿ ಸೇರಿ ನಾವು ತೇಲಿ ಹೋಗುವ ಸಂತೋಷ ಉಲ್ಲಾಸ ಕಾಣುತ್ತಲಿರುವ ಸೂರ್ಯನೇ ಬರಲಿ ಚಂದ್ರನೇ ಬರಲಿ ಮಿಂಚುತ್ತಲಿರಲಿ ಮಳೆ ಹನಿ ಬರಲಿ ಪ್ರಣಯವು ಸಾಗಲಿ ನಿನ್ನೆ ನಿನ್ನೆಗೆ ನಾಳೆ ನಾಳೆಗೆ ಇಂದು ನಮ್ಮದೇ ಚಿಂತೆ ಏತಕೆ ನಿನ್ನೆ ನಿನ್ನೆಗೆ ನಾಳೆ ನಾಳೆಗೆ ಇಂದು ನಮ್ಮದೇ ಚಿಂತೆ ಏತಕೆ ಸೇರಿ ಒಂದಾಗಿ ಹಾಳಿ ಹಾಯಾಗಿ ಇಂದು ಬಾನಾಳಿ